ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ಎನ್ಎಸ್ವಿ ಪಾಕ್ಷಿಕ ನವೆಂಬರ್ 21ರಿಂದ ಡಿಸೆಂಬರ್ 4ರವರೆಗೆ ಶಸ್ತ್ರವಿಲ್ಲದ ಗಾಯವಿಲ್ಲದ ಹೊಲಿಗೆ ಇಲ್ಲದ ಪುರುಷರ ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ ನವೆಂಬರ್ 27ರವರೆಗೆ ಅರಿವು ಮೂಡಿಸುವ ಸಪ್ತಾಹ ಡಿಸೆಂಬರ್ 4ರವರೆಗೆ ಸೇವಾ ಸಪ್ತಾಹ ಪುರುಷರ ಕುಟುಂಬ ಯೋಜನೆಯ ಉಪಾಯ ಪರಿಪಕ್ವ ಕುಟುಂಬದ ಅಡಿಪಾಯ ನೆನಪಿಡಿ ನವೆಂಬರ್ 21ರಿಂದ ಡಿಸೆಂಬರ್ 4ರವರೆಗೆ ಎನ್ಎಸ್ವಿ ಪಾಕ್ಷಿಕ ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ನಮಸ್ಕಾರ ನಾನು ನಿಮ್ ಪ್ರೇಮಾ ಮಾತಾಡ್ತಾ ಇದ್ದೀನಿ ನಾನು ಗಾಯಕಿ ಬಿ ಆರ್ ಛಾಯಾ ನಾನು ನಿಮ್ಮ ಸುಧಾಮೂರ್ತಿ ನಾನು ಬಿ ಜಯಶ್ರೀ ನಾನು ಸ್ನೇಹಲ್ ಆರ್ ಐಎಎಸ್ ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ ಹೆಣ್ಣು ಮಕ್ಕಳನ್ನು ಉಳಿಸಿ ಹೆಣ್ಣು ಮಕ್ಕಳನ್ನು ಓದಿಸಿ ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಈಗ ಕೇಳಿ ನಿತ್ಯ ಮೇಘ ಸಂದೇಶ ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗಿದೆ ಅನ್ನೋದನ್ನ ನೋಡೋಣಂತ ಕಲಬುರಗಿ ವಿಜಯಪುರ ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು ಕೇವಲ 10% ಬೀದರ್ ರಾಯಚೂರು ಬಾಗಲಕೋಟ್ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ 25% ಕೊಪ್ಪಳ ಜಿಲ್ಲೆ ಒಳಗ 35% ಬಳ್ಳಾರಿ ಜಿಲ್ಲೆ ಒಳಗ 40% ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 20% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಪ್ರಸಕ್ತ ಸಾಲಿನಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯ ಶ್ರೀಕೃಷ್ಣ ಪಾರಿಜಾತ ಕಲಾವಿದರಾದ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ದಾದನಟ್ಟಿಯ ಮಲ್ಲಿಕಾರ್ಜುನ್ ಮುದಕವಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವರು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ದಾದನಟ್ಟಿ ಗ್ರಾಮದ ಹಿರಿಯ ಶ್ರೀಕೃಷ್ಣ ಪಾರಿಜಾತ ಕಲಾವಿದರಾಗಿರುವಂತಹ ಮಲ್ಲಿಕಾರ್ಜುನ್ ಮುದಕವಿ ಅವರು. ರಾಜ್ಯ ಸರ್ಕಾರ ಈ ಸಲ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅವರ 5 ದಶಕಗಳ ಕಲಾ ಸೇವೆಯ ಪ್ರಯಾಣದ ಅನುಭವಗಳನ್ನು ನಾವು ಈಗ ಕೇಳೋಣ. ಮಲ್ಲಿಕಾರ್ಜುನ್ ಮುದಕವಿ ಅವರೇ, ತಮಗೆ ನಮಸ್ಕಾರ. ಮತ್ತು ನಮ್ಮ ಎಲ್ಲ ಶ್ರೋತೃಗಳು ಮತ್ತೆ ಆಕಾಶವಾಣಿಯ ಪರವಾಗಿ ತಮಗೆ ತುಂಬು ಹೃದಯದ ಅಭಿನಂದನೆಗಳು. ಸರ್, ವಂದನೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ನಾನು ಹುಟ್ಟಿದ್ದು 25/10/1952. ನಾನು 7th ವರೆಗೆ ಹೈಸ್ಕೂಲ್ಗೆ ಹೋದೆ. ಹೈಸ್ಕೂಲ್ ತಲೆ ಹತ್ತಿಲ್ಲ, ಗುರುಗಳ ಹತ್ತಿಲ್ಲ. ತಾಲೀಮ್ ಮನಿ ಮಗ್ಲ ನಮ್ದು ಕಿರಾಣಿ ವ್ಯಾಪಾರ ಅಂಗಡಿ ಇತ್ತು. ದಿನಾಲು ಪಾರಿಜಾತ ಸೇವನೆ ಕೇಳಿ ಕೇಳಿ ಕೇಳಿ ಪೂರ್ಣ ಮನನಾಯ್ತರಿ. ತದನಂತರ ಪಾರಿಜಾತ ಅವರು ತಪ್ಪಿದಲ್ಲಿ ಹೇಳುವಂತ ಪರಿಜ್ಞಾನ ನನಗೆ ಪ್ರಾಪ್ತ. ಯಾರು ಮಾಡ್ತಾ ಇದ್ರು ಪಾರಿಜಾತ? ನಮ್ಮ ಊರವ್ರು ಮಾಡ್ತಿದ್ರಿ, ಫಸ್ಟ್ ಮಾಡ್ತಿದ್ರು ಅವರು. ದೇವಪ್ಪಣ್ಣ ಕಮಲ್ ಸಾಹೇಬ್ ಮಾಸ್ತರ್ ಅಂತೇಳಿ ಮಾಡ್ತಿದ್ರು ಸರ್. ಅವ್ರು ತಪ್ಪದಲ್ಲಿ ಹೇಳುವಂತ ಪರಿಜ್ಞಾನ ನನ್ನಲ್ಲಿ ಉತ್ಪತ್ತಿ ಆಯ್ತರಿ. ಆಯ್ದು ಕೂಡಲೇ ತಪ್ಪದಲ್ಲಿ ಹೇಳಕ್ ಹೋದ ಕೂಡಲೇ ಅವ್ರು ಏನ್ ಮಾಡಿಬಿಟ್ರಿ, ಹಿಂಗ್ ಹೇಳುದ್ರೆ ನಮ್ಮಲ್ಲಿ ಬರಬೇಡ ಅಂತ ಹೇಳಿಬಿಟ್ರು. ಅಂದ ಕೂಡಲೇ ಅದ ನಮ್ಮ ತಂದೆಯವ್ರು ಹೇಳಿನ್ರಿ, ಹಿಂಗ್ ಮಾತಾಡಿದ್ರಪ್ಪ ಅವ್ರು ನನಗ. ಅಂದ ಕೂಡಲೇ ನಿನಗೇನು ಪಾರಿಜಾತ ಗೊತ್ತ ಮಗಣ ಅಂತ ನಮ್ಮ ತಂದೆಯವ್ರು ಹೇಳಿದ್ರಿ. ನಿನಗೇನು ಗೊತ್ತಪ್ಪ, ಅವ್ರು ಬಲ್ಲವರು ಅದಾರು ಬೇಡ ಅಂದಿರಬೇಕು ಮಣ. ಇಲ್ಲಪ್ಪ, ನನಗೆ ಪೂರ್ಣ ಪಾರಿಜಾತ ಮನನಾಗೈತೆ ಅಂದ ಕೂಡಲೇ ಹೇಳಪ್ಪ ನೋಡು ಅಂದ ಕೂಡಲೇ ಬೆಳ್ಳ ಬೆಳತನ ಪಾರಿಜಾತ ತಂದೆ ಮುಂದೆ ಹೇಳಿನಿ. ಅವಾಗೆ ಆಗ ತಂದೆ ಮುಂದೆ ಹೇಳಿನ್ರಿ, ಎಡಬಿಡದೆ ಯಾವಾಗ ನಾ ತಂದೆ ಮುಂದೆ ಪಾರಿಜಾತದ ಬಗ್ಗೆ ಹೇಳಿನ್ರಿ. ಅವತ್ತ ಮರದಿವಸ ಮುಂಜಾನೆ ಸಾಲಳಿ ಹೋಗಿ ಪೆಟ್ಟಿಗೆ ತಬಲ ಅವು ಏನು ಸಾಯ್ತಿದ್ವಿ ಎಲ್ಲ A to Z ಖರೀದಿ ಮಾಡ್ಕೊಂಡು ಬಂದ್ರಿ. ಅದನಂತರ ಸಂಘಗಳನ್ನು ಕೂಡಿಸ್ಕೋಬೇಕಲ್ರಿ. ತಂದೆಯವರು ಏನು ಕಲಾವಿದರಿದ್ರ? ಇಲ್ಲ ಸರ್, ಅವರು ಶರಣರಿದ್ದರು. ನಮ್ಮ ತಂದೆಯವರು ತಾಯಿಯವರು ಕುಳ್ಳೂರು ರೇವಯ್ಯ ಸ್ವಾಮಿಗಳ ಶಿಷ್ಯರ್ರಿ. ಅವರು ಶರಣ ವೃತ್ತಿಯಿಂದ ಅವರೇ ಓಂ ನಮ ಶಿವಾಯ ಅನ್ನುವಂತ ಒಂದು ಧ್ಯಾನ ಮಾಡ್ತಿದ್ರೆ ಮತ್ತೊಂದು ಗೊತ್ತಿದ್ದಿಲ್ಲ ಅವ್ರಿಗೆ. ಮುಂದೆ ನಮ್ಮ ಊರಿಂದ ಒಂದು 4 ಕಿಲೋಮೀಟರ್ ಕಮಕೇರಿ ಗ್ರಾಮ ಅಂತ ಅಲ್ಲಿ ಒಂದು ಪಾರಿಜಾತ ಕಂಪನಿ ಇತ್ತರಿ. ನಾನ ಪರಿಪೂರ್ಣ ಜ್ಞಾನ ಹೊಂದತಕ್ಕ ನಿತ್ಯದಲ್ಲಿ ಸೈಕಲ್ ತಗೊಂಡು ಆ ಊರಿಗೆ ಒಸಿ ಹೋಗುತ್ತಿದ್ದೀನಿ ಸರ್. ಆ ಸಣ್ಣ ಮಕ್ಕಳ ಆಟಗಳು ಎಲ್ಲಿರ್ತಾವ ಅಲ್ಲಿ ಹೋಗುದು, ಹುಡುಗರಿಗೆ ವೇಷಭೂಷಗಳನ್ನು ಮಾಡೋದು, ಬಣ್ಣ ಹಚ್ಚೋದು, ಹಿಂಗ್ ಯಥಾಪ್ರಕಾರವಾಗಿ ಅವರಲ್ಲಿ ಒಂದು 2-3 ವರ್ಷ ಸೇವೆಯನ್ನು ಮಾಡಿದ್ರಿ. ತದನಂತರ ನಾನ ಪಾರಿಜಾತ ಕಂಪನಿಯನ್ನು ಕಟ್ಕೊಂಡ್ರಿ. ಅಂದ್ರೆ ಮೆಟ್ಟಗುಡ್ಡ ಅಂತೇಳಿ ಒಂದು ಗ್ರಾಮ, ಅಲ್ಲಿ ದಾಸರ ಬಗ್ಗೆ ತುಳಜಪ್ಪ ಮಾಸ್ತರ್ ಅಂತೇಳಿ ದಾಸರ ಅವರು ಶ್ರೀಗಳು ಇದ್ರು, ಅವ್ರನ್ನ ಕರ್ಕೊಂಡು ಹೋಗಿ ಶಿಕ್ಷಣವನ್ನು ಕಲತನ್ರಿ. ಕಲತ ನಂತರ ಹಂಗ ಸೂಕ್ಷ್ಮ ತಿರುಗಾಡಕೈತಿ ನೋಡ್ರಿ ಸರ್. ಆಗೆಷ್ಟ್ರಿ 20 ರೂಪಾಯಿ ಕೊಡ್ತಿದ್ರಿ, 3 ಇಪ್ಪತ್ತರಿ ಅಂದ್ರೆ 60 ರೂಪಾಯಿ ಕೊಡ್ತಿದ್ರಿ ಸರ್. 10 ಮಂದಿಗೆ ಒಂದು ಪಾರಿಜಾತ ಬಳತನ ನಾವು ಮಾಡಿ 10 ಮಂದಿಗೆ 3 ಇಪ್ಪತ್ತು ರೂಪಾಯಿ ಕೊಡ್ತಿದ್ರು. ಈ ಪ್ರಕಾರವಾಗಿ ನಾವು 1968 ಕಾರ್ಯಕ್ರಮಗಳನ್ನ ಮಾಡ್ಕೋತ ಮಾಡ್ಕೋತ ಹೋದನ್ರಿ. ಮುಂದೆ ಬಡತನ ಸ್ಥಿತಿ ಸರ್, ಬಡತನ ಸ್ಥಿತಿ ಒಳಗೆ 6 ಮಂದಿ ಅಕ್ಕ ತಂಗಿಯರು, ತಂದೆಯವರು, ತಾಯಿಯವರು, ನಾವು 4 ಮಂದಿ. ಏನ್ರಿ ಏನಾಯ್ತು ಸರ್ ಅಂತಂದ್ರೆ ನಮ್ಮ ತಂದೆಯವರಿಗೆ ಒಬ್ಬರಿಗೆ ದೊಡ್ಡದು ಹೊಟ್ಟೆ ತುಂಬಿಸೋದಾಗಲಿಲ್ಲ ಸರ್. ಹಿಂಗಾಗಿ ಏನಾಗ್ಬಿಡ್ತೀರಿ, ಎಲ್ಲಾ ನನ್ನ ಭೂಮಿ ಎಲ್ಲ ನಮ್ಮ ಹೊಟ್ಟೆ ಸಲುವಾಗಿ ನಮ್ಮ ತಂದೆಯವರು ಮಾರಿಬಿಟ್ರಿ. ಒಂದು 7 ಎಕರೆ 23 ಗುಂಟೆ ಹೊಲ 16,000 ಮಾರಿದ್ರು. ಒಂದ್ 2 ಎಕರೆ 10,000 ಮಾರಿದ್ರು. ಎಲ್ಲವೂ ನಾವು 10 ಮಂದಿ ಹೊಟ್ಟಿಗಾಗಿರಿ. ಹಿಂಗಾಯ್ತ್ರಿ. ಆದ ನಂತರ ಎಲ್ಲವೂ ಮುಗಿದು ಹೋತ್ರಿ, ಇದ್ದ ರೊಕ್ಕನೂ ಖಾಲಿಯಾಗಿ ಬಿಟ್ಟವ್ರಿ. ಮುಂದ ನಮ್ಮ ಅಣ್ಣತಮ್ಮರು ಸ್ಥಿತಿವಂತರಿದ್ರು, ಅವ್ರ ಒಂದಷ್ಟು ಜ್ವಾಳ ಕೇಳಬೇಕಂತ ವಿಚಾರ ಬಂತ್ರಿ. ಒಂದ್ 8 ಸೇರ್ ಜ್ವಾಳ ಕೇಳಬೇಕಂತ ಹೇಳಿ ವಿಚಾರ ಬಂತು. ಅಂಗಡಿಗೆ ಹೋದ್ಕೊಳ್ಳೆ ವಿಚಾರ ಬದಲಾಗಿಬಿಡ್ತರಿ. ಜ್ವಾಳ ಕೇಳಿದ್ರೆ ಕೊಡಾಕಿಲ್ಲ, ಗೊಂಜಾಳ ಕೇಳು ನಿಂದ್ರ ಅಂತ ತಿಳ್ಕೊಂಡು ತಮ್ಮ ಒಂದ್ 8 ಸೇರ್ ಗೊಂಜಾಳ ಕೊಡ ಅಂದ್ಕೊಡ್ಲೆ ನಮ್ಮ ತಮ್ಮ ಏನ್ ಹೇಳ್ಬೇಕ್ರಿ, ದೊಡ್ಡಪ್ಪ ನಮಗ ಮಾಸ್ತರಿ ಕೊಟ್ರ ನೀ ಮುಂದೆ ಎದರಲ್ಲಿ ಕೊಡ ಅಂತ ಕೇಳಿದ್ರಿ. ಈಗ ನಿನಗೆ ನಾನು ಗೊಂಜಾಳ ಕಡಾ ಕೊಟ್ರೆ ಮುಂದೆ ಎದರಲ್ಲಿ ಕೊಡಪ್ಪ ನೀನು ಇಷ್ಟಂದು ಕೂಡಲೆ ಅಲ್ಲಿ ನಾ ಸೋಳಿಲ್ಲ ಸರ್. ಒಂದು ದಿವಸ ಸಂಘ ಕಾಲಹರಣ ಮಾಡ್ರಿ, ಬೀಳಿಗೆ ತಾಲೂಕು ಸಣ್ಣ ಗ್ರಾಮಕ್ಕ ಸಣ್ಣ ಮಕ್ಕಳಿಗೆ ಪಾರಿಜಾತ ಕಲಿಸಲಿ ಕಾರಣರು ಬಂತ್ರಿ. ಹೌನ್ರಿ, 1978 ನಿಮಗೆ ಅಲ್ಲಿ ಅವರು ಬಂದ್ರಿ, ಉರಣ ಅವರು ಬಂದ್ರಿ, ಬಂದಗಿ ಸಾಹೇಬ್ ಮಾಸ್ತರು ಶ್ರೀಶೈಲಿ ಸುನಗಮಠ ಅಂತ ಹೇಳಿ ಬಂದು ನನ್ನ ಕರ್ಕೊಂಡು ಹೋದ್ರಿ. ಕರ್ಕೊಂಡು ಹೋದ್ರೆ ಕಲ್ಮೇಶ್ವರ ಗುಡಿಯೊಳಗ ಅಪರೂಪ ಕೃಷ್ಣ ಪಾರಿಜಾತ ತಯಾರು ಮಾಡೀನ್ರಿ. 1973 ಡಿಸೆಂಬರ್ 24 25 26 27 ಅಂತಾರಾಷ್ಟ್ರೀಯ ಮಕ್ಕಳ ವರ್ಷ ಇತ್ತು ಸರ್. ಮಕ್ಕಳ ವರ್ಷಕ್ಕೆ ಈ ಮಕ್ಕಳನ್ನ ಸಣ್ಣದ ಮಕ್ಕಳನ್ನ ಭಾಗವಹಿಸ ಕರ್ಕೊಂಡು ಹೋದ್ರಿ. ಆ ಸಮಯದೊಳಗೆ ಅಲ್ಲೇ ಚಂದ್ರಶೇಖರ್ ಕಂಬಾರ ಅವರು ನಮಗ ಸನ್ಮಾನ ಮಾಡಿದ್ದು ಇದನ್ನು ಮಾಡಿದ್ದ ಅಲ್ಲೇ ರೀ. ಆ ನಂತರ ಹಂಗ ಒಟ್ಟ ಸಂಘಟನೆ ಮಾಡಿಕೊಳ್ಳೋದ್ರಿ. ಎಲ್ಲಿ ಕಲಾವಿದರು ಉತ್ತಮ ಕಲಾವಿದರು ಇರ್ತಾರ ಅಲ್ಲಿ ಹೋಗುದು. ಕಷ್ಟಗಳು ಬಹಳ ಬಂದವು ಸರ್, ಪಾರಿಜಾತ ಕಲಿಬೇಕು ಮಾಡಬೇಕಾದ್ರೆ ಕಷ್ಟಗಳು ಬಹಳ ಬಂದವು. ಆದ್ರೆ ಪ್ರಪಂಚಕ್ಕೆ ಪೆಟ್ಟು ಹಚ್ಚಿದ್ರೆ ಏನ್ ಅನಿಸ್ತಿದ್ದಿಲ್ರಿ. ಈ ಕಲೆಗೆ ಪೆಟ್ಟು ಹಚ್ಚಪ್ಪ ಅಂತಂದ್ರೆ ಬಹಳ ಕಷ್ಟ ಆಕೈತಿ, ಉಪವಾಸ ಇರ್ತಿದ್ದನ್ರಿ. ಆಯ್ತ್ರಿ, ನಮ್ಮೂರಾಗ ಇನ್ನೊಂದು ಕಂಪನಿ, ನನ್ನೊಂದು ಕಂಪನಿ ಏನಾಗಿಬಿಡ್ತೀರಿ, ಅದು 2 ಕಂಪನಿ ನಡೆದು ನನ್ನೊಂದು ವಿಚಾರ ರೀ, ಜೆರಾಕ್ಸ್ ಕಾಪಿ ಆಗಬಾರ್ದು ಯಾವಾಗಲೂ, ಬರೋಬ್ರಿ ನನ್ನದೇ ಒಂದು ಹೊಸ ವಿಚಾರಗಳನ್ನ ಅಳವಡಿಸಬೇಕಂತ ತಲೆಯೊಳಗೆ ಬಂತ್ರಿ. ಮುಂದ ಕೃಷ್ಣ ರುಕ್ಮಿಣಿ ಈ ಸನ್ನಿವೇಶದೊಳಗೆ ಕೌರವರು ಪಾಂಡವರು ವ್ಯವಹಾರಗಳನ್ನು ತಗೊಂಡ್ರೆ ನಾನು ಏನ್ರಿ ಕೌರವರು ವಂಶಾವಳಿ ಪೂರ್ಣ ಹೇಳಕತ್ತೀನ್ರಿ. ಏನ್ರಿ ಎಲ್ಲಿದ್ದ ಕೌರವರು ವಂಶಾವಳಿ, ಕುರು ವಂಶಾವಳಿ ಬಂತಂತಂದ್ರೆ ಗುರುಗಳ ಬ್ರಹ್ಮ, ಬ್ರಹ್ಮ ನಮಗ ಅತ್ರಿ, ಅತ್ರಿ ನಮಗ ಚಂದ್ರ, ಚಂದ್ರ ನಮಗ ಬುಧ, ಬುಧ ನಮಗ ಪುರು, ಪುರು ನಮಗ ಆಯು, ಆಯು ನಮಗ ನೌಷ, ನೌಷನ ಹುಟ್ಟಿಂದ ಯತಿ, ಯಯಾತಿ, ಸಂಯಾತಿ, ಆಯ್ತಿ ಅಂತೇಳಿ 4 ಮಂದಿ ಮಕ್ಕಳು. ಈ 4 ಮಂದಿ ಒಳಗ ಯಯಾತಿ ಹುಟ್ಟಿಂದ ಯದು, ತರ್ವಸು, ಅಣು, ದ್ರುಹ್ಯ, ಪುರು ಅಂತ 5 ಮಂದಿ ಮಕ್ಕಳು. ಈ 5 ಮಂದಿ ಒಳಗ ಪುರುನ್ ಹುಟ್ಟಿಂದ ಜನಮೇಜಯ, ಪ್ರಾಚೀನಂತ್ವ, ಶರ್ಯಾತಿ, ಅಹಂಪಾತಿ, ಸಾರ್ವಭೌಮ, ಜಯತ್ಸೇನ, ಅಪರಾಚೀನ, ಮಹಾಭೌಮ, ಆಯಿತನಾಯಿ, ಅಕ್ರೋಧ, ದೇವಾತಿಥಿ, ರುಚ, ಮುನಿನಾರ, ತಂಶ, ಎಲಲ ಅಂತ 15 ಮಂದಿ ಮಕ್ಕಳು. ಎಲಲನ ಹುಟ್ಟಿಂದ ದುಷ್ಯಂತ, ಶೂರ, ಭೀಮ, ಪ್ರವಸು, ವಸು ಅಂತ 5 ಮಂದಿ ಮಕ್ಕಳು. ದುಷ್ಯಂತನ ಹುಟ್ಟಿಂದ ಭರತ, ಭೂಮನ್ಯ, ಸುಹೋತ್ರ, ಅತ್ರಿ, ವಿಕಂಠು, ಅಜಮಡು, ಸಂಹರಣ, ಕುರು ಮಹಾರಾಜ ಅಂತ 8 ಮಂದಿ ಮಕ್ಕಳು. ಕುರು ಮಹಾರಾಜನ ಹುಟ್ಟಿಂದ ಅಜಮಡು, ಅರಿಶ್ವಂತ, ಅವಿಶ್ವಂತ, ಪರೀಕ್ಷಿತ, ಚೈತ್ರರಥ ಅಂತೇಳಿ 5 ಮಂದಿ ಮಕ್ಕಳು. ಅಜಮಡಿನ ಹುಟ್ಟಿನಿಂದ ವೀಡೂರಥ, ಅರಿಶ್ವಂತ, ಭೀಮ, ಪರ್ಯಾಸ್ರವಸು, ಪ್ರತೀತ ಅಂತೇಳಿ 5 ಮಂದಿ ಮಕ್ಕಳು. ಪ್ರತೀತನ ಹುಟ್ಟಿಂದ ಧೂಮ್ರಕ, ಭಾಯಿಲಿಕ, ಶಂತನು ಅಂತ 3 ಮಂದಿ ಮಕ್ಕಳು. ಶಂತನ ಹುಟ್ಟಿಂದ ಚಿತ್ರಾಂಗದ, ಭೀಷ್ಮ, ವಿಚಿತ್ರ ವೀರ ಅಂತ 3 ಮಂದಿ ಮಕ್ಕಳು. ವಿಚಿತ್ರ ವೀರನ ಹುಟ್ಟಿಂದ ಧೃತರಾಷ್ಟ್ರ ಪಾಂಡು ಅಂತ ಇಬ್ಬರು ಮಕ್ಕಳು, ಪಾಂಡು ನಟ್ಟಿಂದ ಧರ್ಮ ಭೀಮ ಅರ್ಜುನ ನಕುಲ ಸಹದೇವ ಅಂತ ಐದು ಮಂದಿ ಮಕ್ಕಳು, ಧೃತರಾಷ್ಟ್ರ ನೊಟ್ಟಿಂದ ದುರ್ಯೋಧನ ದುಶಾಸನ ನವಿಕರ್ಣ ಕನಕವರ್ಣ ಸೇನಾದೂಹ ದುರುಳ ಜನವಿಜಯ ಲಲಸಂದ ದೃಢವಾಹನ ವಿಷ್ಯಂತಿ ಧೂಮ್ರಕ ದುರ್ಗಲೋಚನ ವರಥ ಕುಂದಭೇದಕ ದೀರ್ಘಭಾವುಕ ವೀರಾಗಸಂಗ ತಾಳಜಂಗ ಪ್ರೋಟಕ ಮಂದಮತಿ ಪಾಪಕರ್ಮ ಇಕುಮತಿ ಸಂಸರ್ಣ ಕರ್ಣ ದೀರ್ಘೋಧನ ರೊಟಾಕುಂಬಿ ವಾಕ್ಪ್ರೋಕ್ತ ಸಕಲ ಕಂಟಕ ಧರ್ಮಕಂಟಕ ವಿಕಳಮತಿ ದ್ರಷ್ಟ ದುರ್ಜನ ಮಹಾನಿಂದ್ಯ ಚಿತ್ರಕರ್ಮ ಬಹುಳಕರ್ಮ ದ್ರಷ್ಟವರ್ಮ ಕಾಮುಕ ದುಷ್ಟಬುದ್ಧಿ ವಿಕವ್ರಕ ಸವ್ಯವಾಯುರ ಸರಾಶನ ಅಘೋರಸೇನ ಧೀರಕರ್ಮ ವಿದ್ಯಕರ್ಮ ದಾನವ ರಾಮ ವೀರಕರ್ಮ ದುಶ್ಯಕ ದುರ್ಜಯ ದುರ್ಮತಿ ಚಿತ್ರರಥ ಚಿತ್ರಕರ್ಮ ಭುಜಬಲ ಬಾಹುಲೋಚನ ಅಂಧಕ ಸತ್ಯದೂಲ ಚಾವರ್ವ ಮಿತುದಾದಿ ಹಿರಣ್ಯವರ್ಮ ಚಿತ್ತಾರಿ ಸುಂದರ ತಾರಾಷ್ಟ್ರ ಬಹುವರ್ವ ನಾರೀವರ್ಮ ಚೋರಿಲೆಂಪಟ ಆತ್ಮಪಾಲಕ ಕುರುವರ ಧರ್ಮಘಾತಕ ದೇವನಿಂದಕ ವಾರಿಯಾಕ್ಷಿ ರೋಧಮುಖಿ ಮಲಿನ ಭರತ ಕ್ರೋಧನಾಶಕ ಶ್ವೇತಬಿನ ಸುಸೇವಾದಿ ಸಂತದೂರಕ ಸತ್ಯಶ್ರೇಷ್ಠ ಮಿದ್ಯದೇಹ ಕರ್ಮಬದ್ಧ ಪಾರಾಯಂಸ ನಾಮರಹಿತ ನಿಗಮದೂರ ಸಂಗವ ಸತ್ಯಸೂಚಕ ಸುಜನ ಮಿತ್ರ ಚಿತಾತ್ಮ ಉತ್ತಮ ನಿಂದ ನಾನವದಂತ ದೀರ್ಘಾಜಂಗ ಕುಬ್ಜ ಶೂನ್ಯ ಹೃದಯ ಏಕಬಾಹುಕ ಏಕಲೋಚನ ಶೂನ್ಯನಾಶಕ ತತ್ರಹಸ್ತ ಅಶಕ್ತ ಶ್ವೇತವಿನ ನಾಣಿಬ್ಬರ ಕುರುಕುಲ ಗರ್ಭ ಕರ್ಮನಾಶಕ ಸರ್ವನಾಶಕ ಅನ್ನುವಂತವ್ರು ನೂರು ಮಂದಿ ಗಂಡು ಮಕ್ಕಳು ನೂರ ಒಂದನೇದಕ್ಕೆ ಒಬ್ಬಕ್ಕೆ ಹೆಣ್ಣು ಮಗಳು ಆಕೆ ಹೆಸರು ದುಶ್ಯಲೆ ಆಕೆನ ಜಯದ್ರಥ ಕೊಟ್ಟಿತ್ತು ನೂರೊಂದು ಜನ ದುಷ್ಟ ಕೌರವರು ಹುಟ್ಟಿದ್ರಂತ ತಿಳ್ಕೊಂಡು ಐದು ಜನ ಪಂಚ ಪಾಂಡವರ ಕೀರ್ತಿ ಜಗತ್ತಿನಲ್ಲಿ ಬಾಳೆ ಬೆಳಗುತ್ತದೆ. ಇಂಥ ಒಂದು ಅದ್ಭುತವಾದಂತಹ ಒಂದು ವಂಶಾವಳಿಯ ಪ್ರತಿಯೊಂದು ಹೆಸರನ್ನ ನೀವು ನೆನಪಿಟ್ಟಿರಲ್ಲ. ಹೌದು ಸರ್, 70 ವರ್ಷ ನಿಮಗೀಗ. ಹೌದು, 70 ವರ್ಷದೊಳಗೆ ಸಹಿತ ಇಷ್ಟೆಲ್ಲ ನೆನಪಿಟ್ಟಿರಲ್ಲ. ಇನ್ನು ಪ್ರಗತಿಯಾಗ ಸರ್ ಕಡಿಮೆ ಆಗುದಿಲ್ಲ, ಸ್ಮರಣಕ್ಕೆ ಇನ್ನು ಹೆಚ್ಚಾಗತ್ತೆ ಹೊರತಾಗಿ ನನ್ನ ಇದ್ರೊಳಗೆ ಕಡಿಮೆ ಆಗುದಿಲ್ಲ. ಇಲ್ರಿ, ಈಗ ಮೊದಲೇ ಸಲ ನೀವು ಕಲ್ತಿದ್ದ ಯಾವಾಗ ಇದು ವಂಶಾವಳಿ? ವಂಶಾವಳಿ ನಡೆಸೋ ಇದನ್ರಿ ಅಂದ್ರೆ ಊರಾಗ ಇನ್ನೊಂದು ಕಂಪನಿ ಆಯ್ತಲ್ರಿ, ಆ ಕಂಪನಿ ಹಂಗ ನನ್ನ ಕಂಪನಿ ಆಗಬಾರದು, ನನ್ನೊಂದು ಪ್ರೈವೇಟ್ ನ ಬೆಳಿಬೇಕು ಅನ್ನುವಂತದೊಂದು ಹುಚ್ಚವ್ಯಾಸ ಇರ್ತದೆ. ಈ ವಂಶಾವಳಿಯನ್ನ ನೀವು ಕುರಿತು ಹೇಳಿದಾಗ ಮಂದಿ ಚಪ್ಪಾಳೆ ಬೀಳ್ತಿರ್ಬೇಕಲ್ಲ. ಚಪ್ಪಾಳೆ ಬೀಳುದಲ್ಲ ಸರ್, ಇದಕ್ಕೆ ಎಷ್ಟು ಆಗಬೇಕು ಅಷ್ಟು ಮರ್ಯಾದೆ ಸಿಗುತ್ತೆ. ಬರೋಬರಿ ಎಷ್ಟು ಮರ್ಯಾದೆ ನನಗೆ ಸಿಗಬೇಕು ಅಷ್ಟು ಮರ್ಯಾದೆ ಕೊಡ್ತಾರ್ರಿ. ಮುಂದೆ ಬಹಳ ಇದನ್ನ ಪ್ರಶಂಸನೂ ಬಹಳ ಮಾಡ್ತಾರ ಸರ್. ಏನ್ರಿ ಈಗ ಕೃಷ್ಣ ಕೃಷ್ಣ ಕೃಷ್ಣ ಅಂತ ಅನ್ರಿ, ಕೃಷ್ಣ ಕೃಷ್ಣ ಏನ್ ಕೃಷ್ಣೋ ನೀ ಕೃಷ್ಣ ಕೃ ಅನ್ನುವಂತ ಅಕ್ಷರ ಎಲ್ಲಿ ಬರ್ತದ? ಪರಮಾತ್ಮ ಕಡೆ ಬರ್ತದೆ. ನಾನು ಅಂತ ಅಕ್ಷರ ನನ್ನ ಕಡೆ, ಕೃಷ್ಣ ಕೃಷ್ಣ ನಾನು ಅಂತ ಅಕ್ಷರ ನನ್ನ ಕಡೆ ಬರ್ತದ ಅಂದ ಬಳಕ ಇಂದಿಲ್ಲ ನಾಳೆ ನೀನು ನಾಶಿ ಹೊಂದುವಂತ. ಅಖಿಲಾಂಡ ಕುಟಿ ಬ್ರಹ್ಮಾಂಡ ನಾಯಕ ದೇವ ದೇವ ಉತ್ತಮ ದೇವ ಶಿಖಾಮಣಿ ಕಪಟ ನಾಟಕ ಸೂತ್ರಧಾರಿ ಭಗವಂತ ಅಚಿಂತ ವ್ಯಕ್ತ ರೂಪಾಯ ನಿರ್ಗುಣಾಯ ಗುಣಾತ್ಮನೇ ಸಮಸ್ತ ಜಗದಾಧಾರ ಮೂರ್ತಿ ಶ್ರೀ ಕೃಷ್ಣಾನು ಧನ್ಯನಾದೆ ಅಕ್ಷಯಾಂಬರ ಧರೆಯದ ನವ ದೌತ್ಯವ ಮಾಡದ ಅಂಧಕನ ಅನುಜನ ಕಂದನ ತಂದೆಯ ತಿಂದನ ವೈರಿ ಅನುಜನಿಂದೆ ನಿಂದನ ಕಂದನ ಕೊಂದನ ತಂದೆಯ ತಂದೆ ತಂದೆ ತಂದೆ ತಂದೆಯಾದ ಅಕ್ಷಯಾಂಬರ ಧರೆಯ ಅಂದ್ರೆ ದ್ರೌಪದಿಯ ಧವ ಅಂತಂದ್ರ ಗಂಡ ದ್ರೌಪದಿ ಗಂಡನ ಅಂತವರಾರು ಭೀಮಸೇನ ಅಂಧಕನ ಅನುಜನ ಅಂಧಕ ಅಂತಂದ್ರ ಕುರುಡ ಕುರುಡಾದಂತವರಾರು ಧೃತರಾಷ್ಟ್ರ ಅನುಜನಂದ್ರ ಆತನ ತಮ್ಮ ಪಾಂಡುರಾಜ ಕಂದನ ಪಾಂಡುರಾಜ ನಮಗ ಭೀಮ್ ಅಂತೇಳಿದ್ರಿ. ಆದ್ರೆ ಭೀಮನ ನಿಜವಾದ ತಂದೆ ಬೇರೆ ಇದ್ದಾನ ವಾಯುಮಂತ್ರದಿಂದ ಉತ್ಪತ್ತಿಯಾದ ಭೀಮ ಭೀಮನ ನಿಜವಾದ ತಂದೆ ವಾಯುದೇವ ತಿಂದನಂದ್ರೆ ವಾಯು ಸ್ವೀಕಾರ ಮಾಡುವಂತಾತ ಆದಿಶೇಷ ವೈರಿಯ ಆದಿಶೇಷನ ವೈರಿ ಗರುಡ ಅಣುಜನಿಂದೆ ಆತನ ತಮ್ಮ ಅರುಣ ಅರುಣನಿಗೆ ಒಡೆಯನಾಗಿರತಕ್ಕಂಥವ ಸೂರ್ಯದೇವ ಸೂರ್ಯ ಮಂತ್ರದಿಂದ ಉತ್ಪತ್ತಿಯಾದ ಕರ್ಣ ಕರ್ಣನನ್ನು ಸಂಹಾರ ಮಾಡಿದ ಅರ್ಜುನ ಅರ್ಜುನನ ತಂದೆ ಇಂದ್ರ ಇಂದ್ರ ಮಂತ್ರದಿಂದ ಅರ್ಜುನ ಉತ್ಪತ್ತಿಯಾಗಿದ್ದ ಅರ್ಜುನನ ತಂದೆ ಇಂದ್ರ ಇಂದ್ರನ ತಂದೆ ಕಶ್ಯಪ್ಪ ಕಶ್ಯಪ್ಪನ ತಂದೆ ಮರೀಚಿ ಮರೀಚಿ ತಂದೆ ಬ್ರಹ್ಮ ಬ್ರಹ್ಮನ ತಂದೆ ಸಾಕ್ಷಾತ್ ವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣ ವಿಷ್ಣುವಿನ ನಾಭಿ ಕಮಲದ ಉತ್ಪತ್ತಿಯಾದ ಚತುರ್ಮುಖ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರೀಚಿ ಮಗ ಕಶ್ಯಪ್ಪ ಕಶ್ಯಪ್ಪನ ಮಗ ಜಗದಾತ್ಮ ಜಗದಾತ್ಮನ ಮನು ಮನು ನಮಗ ಕುಕ್ಷೆ ಕುಕ್ಷೆ ನಮಗ ಆಕುಕ್ಷೆ ಆಕುಕ್ಷೆ ನಮಗ ಅಕ್ಷರಾತ್ಮ ಅಕ್ಷರಾತ್ಮ ನಮಗ ಬಾನುಂಡ ಬಾನುಂಡ ನಮಗ ನೆಲವೇರಣ ನೆಲವೇಂದ್ರ ಹರಿಶ್ಚಂದ್ರ ನಮಗ ರೋಹಿದಾಸ ರೋಹಿದಾಸ ನಮಗ ದುಂದುಮಾಣ ದುಂದುಮಾಣ ನಮಗ ಯಮನಾಸ ಯಮನಾಸ ನಮಗ ದುರಸಂಧಿ ದುರಸಂಧಿ ನಮಗ ದಾಪ್ಸಂಗ್ರ ದಾಪ್ಸಂಗ್ರ ನಮಗ ಕಾಕುತ್ಸ ಕಾಕುತ್ಸ ನಮಗ ಕಲ್ಪವೃಕ್ಷ ಕಲ್ಪ ವೃಕ್ಷ ನಮಗ ಹಂಸತ್ವರಾಜ, ಹಂಸತ್ವರಾಜ ನಮಗ ಸಗರ, ಸಗರ ನಮಗ ಅಶ್ವಿಂಜಸ, ಅಶ್ವಿಂಜಸ ನಮಗ ದಿಲೀಪ, ದಿಲೀಪ ನಮಗ ಭಗೀರಥ, ಭಗೀರಥ ನಮಗ ಬಾಸುರ, ಬಾಸುರ ನಮಗ ಅಜಿರಾಜ, ಅಜಿರಾಜ ನಮಗ ರಘುರಾಜ, ರಘುರಾಜ ನಮಗ ದಶರಥ, ದಶರಥ ನಮಗ ಶ್ರೀರಾಮ, ಶ್ರೀರಾಮ ನಮಗ ಲವ, ಲವ ನಮಗ ಬಿಂದು, ಬಿಂದು ನಮಗ ಹಾರ್ನಿಮಾನ್, ಹಾರ್ನಿಮಾನ್ ನಮಗ ನಂದಗೋಪಾಲ, ಆತ ನಮಗ ಸಂದಗೋಪಾಲ, ಸಂದಗೋಪಾಲ ನಮಗ ಸೂರಸೇನ, ಸೂರಸೇನ ನಮಗ ವಸುದೈವ, ವಸುದೈವ ನಮಗ ಸಾಕ್ಷಾತ್ ಶ್ರೀಕೃಷ್ಣ. ಶ್ರೀಕೃಷ್ಣ ಇಲ್ಲೂಷ್ಟೇ ಅದ್ಭುತ. ಇಷ್ಟೆಲ್ಲ ನೆನಪಿಟ್ಟಿರಿ, ಅದು 70ನೇ ವಯಸ್ಸಿನೊಳಗೆ ಇದೆಲ್ಲ ನಿಮಗೆ ನೆನಪಿದೆ. ಜೀವಂತ ಒಂದು ವಿಶ್ವಕೋಶ ಅಂತ ಹೇಳಿ ಹೇಳಬಹುದು ನಾವು. ಇಂಥ ಒಂದು ಶ್ರೀಕೃಷ್ಣ ಪಾರಿಜಾತದ ಅದರೊಳಗೆ ಬರುವಂತಹ ವಂಶಾವಳಿ ಇರಬಹುದು, ಕತೆ ಇರಬಹುದು, ಇದನ್ನ ಒಂದು ಚೌಕಟ್ಟಿನೊಳಗೆ ಹಾಕಿ ಅದನ್ನ ಸಂರಕ್ಷಣೆ ಮಾಡಿಡುವಂತಹದ್ದೇನಾದರೂ ತಾವು ಮಾಡಿದ್ದೀರಾ ಹೆಂಗ ಸರ್? 3 ತಾಸು ಇದನ್ನ ಮಾಡೇನ್ರಿ, 3 ತಾಸು ಪಾರಿಜಾತ ಮಾಡೇನ್ರಿ. ಯಾಕಂತಂದ್ರೆ ಈಗ 6 ಗಂಟೆಯಿಂದ 9 ಗಂಟೆಗ ಎಂಡ್ ಅಲ್ರಿ, ಹಿಂಗಾಗಿ 3 ತಾಸಿಂದ ಒಂದು ಶ್ರೀಕೃಷ್ಣ ಪಾರಿಜಾತ ಪರಿಷ್ಕಾರ ಮಾಡಿ ಅದನ್ನ ತಯಾರು ಮಾಡಿಟ್ಟಿದ್ದೀರಿ. ಪೆಟ್ಟತ್ತಂಗ ಮೂಲ ವಿಷಯಕ್ಕೆ ಧಕ್ಕೆತ್ತಂಗ ಪರಿಷ್ಕೃತ ಮಾಡಿ 3 ತಾಸಿನ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಅಂದ್ರೆ ಏನದು, ಎದ್ರ ರೂಪದೊಳಗದ, ಪುಸ್ತಕ ರೂಪದೊಳಗದ? ಪುಸ್ತಕ ಅದನ್ನ ಬರೆದಿಟ್ಟಿದ್ದೀರಿ, ತಾವೇ ಬರೆದಿದ್ದೀರೋ ಅಥವಾ ಯಾರ ಕಡೆ? ನಾನು ಬರೆದೇನೆ ಸರ್. ಈಗ ತಾವು 50 ವರ್ಷ 5 ದಶಕಗಳ ಅವಧಿಯಿಂದ ಇದನ್ನು ಮಾಡ್ಕೋತ ಬಂದಿರಿ, ಶ್ರೀಕೃಷ್ಣ ಪಾರಿಜಾತವನ್ನು ಮಾಡ್ಕೋತ ಬಂದಿರಿ, ಜನಪದ ಕಲೆಯನ್ನ ವಿಸ್ತಾರ ಮಾಡ್ಕೋತ ಬಂದಿರಿ. ಹೌದು ಸರ್. ಇಂಥ ಒಂದು ಸಂದರ್ಭದೊಳಗೆ ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದ್ದೀವಿ ಈ ಜನಪದ ಕಲೆಗಳಿಗೆ ಜನರಲ್ಲಿ ಆಸಕ್ತಿ ಕಡಿಮೆ ಆಗುವಂತಹದ್ದು ಅಥವಾ ಅದರ ಬಗ್ಗೆ ಯಾರು ಕಾಳಜಿ ವಹಿಸದೇ ಇರುವಂತಹ ಒಂದು ಸನ್ನಿವೇಶವನ್ನು ನಾವು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಪರಿಸ್ಥಿತಿ ಒಳಗೆ ಮುಂದಿನ ಪೀಳಿಗೆಗಳಿಗೆ ನಮ್ಮ ಈ ಒಂದು ಜನಪದ ಸಂಸ್ಕೃತಿ ಇಷ್ಟು ಶ್ರೀಮಂತವಾಗಿದೆ, ಇದನ್ನ ನೀವು ತಿಳ್ಕೊಳ್ರಿ ಅನ್ನುವಂತಹ ಒಂದು ನಿಟ್ಟಿನೊಳಗೆ ಏನು ಮಾಡಬಹುದು ಅಂತೀರಿ ಸರ್? ಇದು ಮತ್ತೆ ರಿಪೀಟ್ ಆಗತ್ರಿ, ಆಗ್ತದ ಕಾಲು ಹೊಳಿ ಬರತ್ರಿ. ಯಾಕಂತಂದ್ರೆ ಈ ಟಿವಿ ಮಾಧ್ಯಮದವ್ರು ನಾವು ಹಾಳಾಗಿವ್ರೆ ಜನಪದ ಕಲಾವಿದರ, ಮುಂದೆ ಈ ಟಿವಿ ಮಾಧ್ಯಮ ನಶಿಸಿ ಹೋಗ್ತೈತ್ರಿ ಸ್ವಲ್ಪ ದಿವಸಕ್ರಿ. ಮತ್ತೆ ಒರಿಜಿನಲ್ ಬರುವುದ ಸರ್? ಏನ್ರಿ ಒರಿಜಿನಲ್ ಬರುವುದ್ರಿ ಅಂದ್ರೆ ಇತಿಹಾಸದ ಚಕ್ರ ತಿರುಗುತ್ತದ ಅಂತ? ತಿರುಗುದ್ರಿ, ಸುಖ ದುಃಖಗಳು ಹೆಂಗ ತಿರುಗುತ್ತಾ ಹಂಗ ತಿರುಗುದ ಗುರುಗಳ ತಿರುಗಿದಾಗ ಹೊಂದುದ್ರಿ. ಅದ ಹಿಂದೆ ಸೋಬಾಣ ಪದಗಳಿದ್ದವ್ರಿ, ಹೌದು ಗೀಗೆ ಪದಗಳಿದ್ದವ್ರಿ, ದೀಸುಗಲ್ಲು ಪದಗಳಿದ್ದವ್ರಿ, ಹಂತಿ ಪದಗಳಿದ್ದವ್ರಿ, ಎಲ್ಲವೂ ನಶಿಸಿ ಹೋಗ್ಬಿಟ್ಟವ್ರಿಗೆ. ಕೇಳಬೇಕಂದ್ರೆ ಸಿಗುದಿಲ್ರಿ, ಔಷಧಕ್ಕೆ ಸಿಗದಂಗ ಆಗಿಬಿಟ್ಟವ್ರಿ. ನಮ್ಮ ಏನ್ರಿ, ನಮ್ಮ ವಿದ್ವಾಂಸರು ಪಾರಿಜಾತ ಉಡಿಸಬೇಕು ಬೆಳೆಸಬೇಕಂತಾರ್ರಿ, ಕೃತಿಯೊಳಗೆ ಬರಂಗಿಲ್ಲ ಸರ್, ಬರೀ ಅಳಿಸೋದು. ನಾನ ನನ್ನ ಮಕ್ಕಳಿಗೆ ಕಲಿಸಬೇಕಂತ 10 ಹುಡುಗರಿಗ್ರಿ ಊರ ಕೇಳಿನ್ರಿ, ಅಡ್ಡಾಡಿ ತಿಂಗಳ 500 ರೂಪಾಯಿ ಪಗಾರ ಕೊಡ್ತಾನೆ ನಿಮ್ ನಿಮ್ಮ ಮಕ್ಕಳಿಗೆ. ಸಾಲಿನೂ ಕಲಿಯಲಿ ಅವ್ರು, ಪಾರಿಜಾತ ಕಲಸನ್ ಕೊಡಂತಾರೆ, ಯಾರು ಕೊಡ್ಲಿಲ್ಲ ಗುರುಗಳ. ಹೌದಾ? ಯಾಕಂತಂದ್ರೆ ಈ ಒಂದು ವಿಜ್ಞಾನ ಇದೈತಲ್ರಿ, ಮುಂದೆ ಬಹಳ ಐತಲ್ಲ ಪಾಸ್ಟ್ ಸರ್, ಹಿಂಗಾಗಿ ಇದನ್ನ ಬೇಡಪ್ಪ ನಿಮ್ದ ನಿಮಗ ಮುಗಿಲಿ ಅನ್ನುವಂತ ಇದಕ್ಕೆ ಬಂದ್ರಿ. ಈಗ ನೀವೇನು ಪ್ರದರ್ಶನ ಮಾಡ್ತಾ ಇದ್ರಿ? ಮಾಡ್ತೀನಿ ಸರ್, ನಾಳೆ 4ನೇ ತಾರೀಕು ಕಾರ್ಯಕ್ರಮ ಐತ್ರಿ, 11ನೇ ತಾರೀಕು ಕಾರ್ಯಕ್ರಮ ಐತ್ರಿ. ಏನ್ರಿ ಇಲ್ಲಿ ತನಕ ಎಲ್ಲೆಲ್ಲಿ ನೀವು ಪ್ರದರ್ಶನ ಮಾಡಿದ್ದೀರಿ ಸರ್? ಕರ್ನಾಟಕ ಪೂರ್ಣ ಆಗೈತ್ರಿ, ಮಹಾರಾಷ್ಟ್ರ ಆಗೈತ್ರಿ, ಆಸಾಂ ಹೋಗೇನ್ರಿ, ನಾಗಾಲ್ಯಾಂಡ್ ಹೋಗೀನಿ, ಮೇಘಾಲಯ ಹೋಗೀನಿ, ಅರುಣಾಚಲ ಪ್ರದೇಶ ಹೋಗೀನಿ, ಮಿಜೋರಾಂ ಹೋಗೀನಿ, ದೆಹಲಿ ಹೋಗೀನಿ, ಬಾಂಬೆ, ಕಲ್ಕತ್ತಾ, ಎಲ್ಲಾ ಕಡೆ ಪ್ರದರ್ಶನ ಮಾಡೀನಿ ಸರ್. ಬರೋಬ್ಬರಿ, ಈಗ ಕರ್ನಾಟಕದೊಳಗೆ ಕನ್ನಡಿಗರು ಇರ್ತಾರೆ, ಕನ್ನಡವನ್ನ ಕೇಳ್ತಾರೆ, ಬೇರೆ ಕಡೆ ಹೋದಾಗ ಯಾವ ರೀತಿಯಾದಂತಹ ಅನುಭವ ಆಗುತ್ತೆ ಅಂತೀರಿ ನೀವು ಸರ್? ನಮಗ ನಮ್ಮ ಪಾರಿಜಾತನ ನಾವು ಏನೈತಲ್ರಿ, ಮೂಲ ಪೆಟ್ಟತ್ತಂಗ ಪಾರಿಜಾತನ ಮಾಡ್ತೀವ್ರಿ. ಈಗ ಔಟ್ ಆಫ್ ಹೋಗಿದ್ನಲ್ರಿ ನಾನು ಸ್ಟೇಟ್ಗಳಿಗೆ, ನಾ ಏನ್ ಮಾಡಬೇಕಾಗಿತ್ತು ಅದನ್ನ ಪಾರಿಜಾತನ ಮಾಡ್ತಿದ್ನಿ ಸರ್. ಆದ್ರೆ ಅವ್ರು ಏನ್ ಮಾಡ್ತಿದ್ರಿ, ಕ್ವಶನ್ ಹಾಕೊಂಡು ಕೂಡಿರ್ತಿದ್ರು ಎಲ್ಲ ಪಂಡಿತರ್ರಿ. ನನಗ ಪಂಡಿತರ ಅಂತಂದ್ರೆ ಇದ್ರಾಗ ಅನಿಸಿದ್ರು ನೋಡ್ರಿ ಎಲ್ರಿ, ನೆಹರು ಅಕಾಡೆಮಿ ರೀ, ಅಲ್ಲಿ ವಿದ್ವಾನ್ರು ಅನಿಸಿದ್ರು ನೋಡ್ರಿ, ಎಲ್ಲಾ ರಾಜ್ಯಗಳು ಅಡ್ಡಾಡಿದ್ರಿ ನೆಹರು ಅಕಾಡೆಮಿಗಳಿಗೆ ವಿದ್ವಾನ್ ಸರ್. ಅವ್ರು ಏನ್ ಮಾಡ್ತಿದ್ರಿ, ಮಾರ್ಕ್ ಹಾಕೊಂಡು ಕೊಂಡ್ರ ಅವ್ರಿಗೂ ಮುಂಜಾನೆ 8ರಿಂದ 11ರ ತನಕ ಎಕ್ಸಾಮ್ ರೀ. ಆಗ ನಾವು ಕ್ವಶನ್ ಉತ್ತರ ಕೊಡ್ಬೇಕ್ರಿ, ಯಾರ್ಯಾರು ಏನ್ ಪಾಯಿಂಟ್ ಹಾಕೊಂಡಿರ್ತಾರ ಆ ಪಾಯಿಂಟ್ಗೆ ನಾವು ಉತ್ತರ ಕೊಡ್ಬೇಕು. ರಾತ್ರಿ ಕಾರ್ಯಕ್ರಮ ನೋಡ್ರು, 6ರಿಂದ 9ರ ಸಾಯಂಕಾಲ 6ರಿಂದ 9ರ ಕಾರ್ಯಕ್ರಮ ವೀಕ್ಷಣೆ ಮಾಡುದು, ಪಾಯಿಂಟ್ ಹಾಕೊಂಡ್ರು ಮುಂಜಾನೆ 8ರಿಂದ 11ರ ತನಕ ಎಕ್ಸಾಮ್ ಅಂದ್ರೆ ನಮಗ ತಮಗೆ ಯಾರ್ಯಾರು ಏನ್ ಪಾಯಿಂಟ್ ಬೇಕಾಯ್ತು ಅದನ್ನ ಏನ್ ಕಾರ್ಯಕ್ರಮ ಇತ್ತು ನೀವು ಎಕ್ಸಾಮ್? ಕೃಷ್ಣ ಪಾರಿಜಾತನ ಮಾಡ್ತಿದ್ದೀವ್ರ, ಕೃಷ್ಣ ಪಾರಿಜಾತನ ಮಾಡುದ್ರಿ, ಮೂಲ ಪಾರಿಜಾತನ ಮಾಡುದು ನಾವು, ಅದ್ರೊಳಗೆ ತಮಗೆ ಏನ್ ಹಿಡಿಸ್ತೈತಿ ಅದನ್ನ ಪಾಯಿಂಟ್ ಹಾಕೊಂಡು ಕೊಂಡ್ರಿ. ಈಗ ನೀವು ಹಿಂಗ ಪ್ರದರ್ಶನ ಕೊಡಕ್ ಹೋಗಿರ್ತಿರಲ್ಲ, ಏನಾದ್ರೂ ವಿಶೇಷವಾದಂತಹ ಒಂದು ಅನುಭವ ಆಗಿದ್ದು ಏನಾದ್ರೂ ತಮ್ಮ ನೆನಪಿಗೆ ಬರ್ತದ? ಅನುಭವಗಳ್ರಿ, ಘಟನೆಗಳಾದ್ರೆ ಘಟನೆಗಳಾಗಿರ್ತಾವ ಸರ್. ನಾವು ತಿಂಗಳದಾಗ 29 ಕಾರ್ಯಕ್ರಮ ಮಾಡೀನ್ರಿ ನಾನು ಮೇಳ ಕಟ್ಕೊಂಡ್ರಿ. ಕೇವಲ ಒಂದು ದಿವಸ ಎರಡು ದಿವಸ ಅಷ್ಟೇ ಬಿಡ್ತಿದ್ದೀನಿ. ಏನ್ರಿ ಬಿಡುವಾಗ್ರಿ ಸ್ಟೇಜ್ನೊಳಗಿಂದ ನಾವು ತೂಗುಡಿಸಿ ಕೆಳಗೆ ಬೀಳ್ತಿದ್ವಿ. ಆ ತೆರನಾಗಿ ಪ್ರೋಗ್ರಾಮ್ ಮಾಡೋರು ನಿದ್ದೆ ತಡೆಯಕ್ ಆಗ್ತಿದ್ದಿಲ್ಲ. ಎಲ್ಲಿ ತಡಿಬೇಕು ಸರ್? 28 ಪ್ರೋಗ್ರಾಮ್ ಅಂದ್ಕೂಡಲೆ ಹಾಕಿದ್ದಿಲ್ರಿ. ಅಲ್ಲಿ ಏನಾಗುದ್ರಿ, ನಮಗೆ ಹಾಡಾಕೋ ಕಂಠ ಇರ್ತಿದ್ದಿಲ್ಲ ಗುರುಗಳ. ಆ ಊರು ಜನರ ನಮ್ಮ ಪ್ರೀತಿ ವಿಶ್ವಾಸಕ್ಕಾಗಿ ನೀವು ಹಾಡೋದು ಬೇಡ, ಹಾಡವ್ರು ನಾವು ರಗಣ ಮನೆ ತರಿಸಿ ಹಾಡಿಸ್ತೀವಿ, ನಿಮ್ಮಂಗ ಮಾತಾಡೋರ ಯಾರೆಲ್ಲ ನೀವು ಮಾತಾಡ್ರ ಹೇಳ್ರಿ ಅಂತ ನೊಸ್ತ ಮಾತಾಡಕ್ ಹಸ್ತಿದ್ರು. ಅಷ್ಟು ಪ್ರೀತಿ ಜನರೇ. ಈಗ ಇಂಥ ಒಂದು ಸಂಭಾಷಣೆ ಹೇಳಬೇಕು ಅಂತಂದ್ರೆ ಅದರ ಬಗ್ಗೆ ಓದ್ಕೋಬೇಕು, ಅದರ ಬಗ್ಗೆ ತಿಳ್ಕೋಬೇಕು, ಗುರುಗಳ ನಿಮಗೆ ಹೇಳಬೇಕು. ಇಂಥ ಕತೆ ಉಪಕಥೆಗಳನ್ನ ನೀವು ಮತ್ತೆ ಕಲಿಬೇಕು, ಕಲಿತು ಜನರಿಗೆ ಹೇಳಬೇಕು. ಇದಕ್ಕೆ ಸಮಯ ಹೆಂಗ್ ತೆಗಿತಾ ಇದ್ರಿ ಸರ್? ನನ್ನ ಒಟ್ಟ ಒಂದು ಓದೋದೊಂದು ಹವ್ಯಾಸ ರೀ. ನಾನು ಓದೋದೊಂದು ಹುಚ್ಚಬಾರ್ರಿ. ಎಲ್ಲಿ ಬೇಕಾ ಅಲ್ಲಿ ಹೋಗಿ ಗ್ರಂಥ ಖರೀದಿ ಮಾಡವ್ರನ್ನ. ಗದಗದಾಗ ಅಷ್ಟೋ ಮಾಡ ಖರೀದಿ ಮಾಡಿದ್ರಿ. ಚಿಕ್ಕಮಗಳೂರು ಹೋಗಿ ಖರೀದಿ ಮಾಡೀನ್ರಿ. ಮುಂದೆ ಬೆಂಗಳೂರು ಸ್ವಪ್ನ ಬುಕ್ ಹೌಸ್ ಐತಲ್ರಿ, ಅಲ್ಲಿ ಹೋಗಿ ಖರೀದಿ ಮಾಡೀನ್ರಿ. ಹುಬ್ಳಿಗೆ ಯಾವ ಅಂಗಡಿ ಉಳಿದಿಲ್ರಿ. ನಿಧಾನ ಇಲ್ಲ ಅಂದ್ರೆ ಒಂದು 500 ಗ್ರಂಥಗಳು ಅದಾವ್ರಿ ನನ್ನ ಹತ್ತಿರ. ಯಾರ ಸರ್ ಓದುದ್ರಿ? ಓದುದು ಮತ್ತೆ ಯಾರಿಗೆ ಇಲ್ಲ ಅವ್ರಿಗೆ ಕೊಡುದ್ರಿ. ಓದೊಂದು ಹವ್ಯಾಸ ಮೊದಲನೇದ ಐತಿ ಸರ್. ಆ ಪುಸ್ತಕಗಳ ಸಂಗ್ರಹ ಅದ ನಿಮ್ ಕಡೆ? ಅಲ್ಲರಿ, ಸಂಗ್ರಹ ಅದರಿ. ಆದ್ರೆ ಓದು ಒಕ್ಕಾಲು ಬುದ್ಧಿ ಮೊಕ್ಕಾಲು. ಓದುದಷ್ಟು ನಾಲ್ಕನೇ ಮಾಡ್ತಿದ್ದೀನಿ, ಆದ್ರೆ ತಿಳ್ಕೊಳ್ಳೋದು 12ನೇ ಐತಿ ಸರ್. ವ್ಯವಹಾರ ಹಿಂಗಿತ್ರಿ. ಅಷ್ಟು ಬರೀ ಓದ್ಕೋತ ಕೊಂಡಿರ್ತಿದ್ದಿಲ್ಲ. ಮೇನ್ ವಿಷಯ ಓದಿ ಬಿಡುದ್ರಿ, ಅದರ ಅರ್ಥ ಆಗಿಬಿಡ್ತಿದ್ರು. ಈಗ ನಿಮ್ಮ ಬದುಕು ಹೆಂಗಿತ್ತು? ಈಗ ಇಂಥ ಒಂದು ತಂಡ ಕಟ್ಟಿಕೊಂಡು ಪ್ರದರ್ಶನ ನೀಡ್ತಾ ಇದ್ರಿ, ಅಂತ ಸಂದರ್ಭದೊಳಗೆ ಜನರು ಕೂಡಬೇಕು, ಅದರ ಜೊತೆಗೆ ಅವರು ದುಡ್ಡು ಕೊಡಬೇಕು, ನೋಡಬೇಕು, ಪ್ರೋತ್ಸಾಹ ಕೊಡಬೇಕು, ಯಾವ ರೀತಿ ನಿಮ್ಮ ಜೀವನ ಸಾಗ್ತಾ ಇತ್ತು ಸರ್? ಜೀವನದೊಳಗೆ ಹೇಳುದಂತ ಮೊದಲು ಬದುಕುದಕ್ಕ ಅಷ್ಟ ಇತ್ತರಿ. ಇದ್ದ ಆಸ್ತಿ ಎಲ್ಲ ಭೂಮಿ ಹೋಗಿಬಿಡಿತ್ರಿ. ಭೂಮಿ ಹೋದ ಕೂಡಲೇ ಬದುಕುದಕ್ಕ ಅಷ್ಟ ಆತ್ರಿ. ತಂದೆ ಒಬ್ಬರ ದುಡಿಬೇಕ್ರೆ, ಅದ್ರೊಳಗೆ 10-12 ಮಂದಿ ನಾವು ಕುಂತು ಊಟ ಮಾಡಬೇಕ್ರೆ. ಏನ್ರಿ ಈ ಸ್ಥಿತಿ ಆದ ಕೂಡಲೇ ನಾವು ಊರು ಬಿಟ್ಟು ಹೋಗಿಬಿಟ್ಟಿನ್ರಿ. ಬೆಳಿಗ್ಗೆ ತಾಲೂಕು ಸೊನ್ನಕ್ ಅಂತೇಳಿ ಕಳ್ಸಾಕ್ ಹೋಗಿಬಿಟ್ನಲ್ರಿ. ಅಲ್ಲೇ ಪರಿವರ್ತನೆ ಹೊಂದಿಬಿಟ್ಟಿನ್ರಿ, ಚೇಂಜ್ ಆಗಿಬಿಟ್ಟಿನ ಗುರುಗಳ. ನಾನು ಎಲ್ಲಿ ಹೆಂಗ್ ಬದುಕಬೇಕು ಅನ್ನೋದು ಅಂತದ್ ಅರ್ಥ ಮಾಡ್ಕೊಂಡು ಬಿಟ್ನಿ. ನಿಮಗೆ ಯಾವಾಗಾದ್ರೂ ಜೀವನದೊಳಗ ಅನಿಸಿತ ನಾನು ಸಾಲಿ ಯಾಕೆ ಕಲೀಲಿಲ್ಲ, ಈ ಕಡೆ ಯಾಕೆ ಬಂದೆ ಅನ್ನುವಂಥದ್ದು ಯಾವಾಗಾದ್ರೂ ಅನಿಸಿತೆ ನಿಮ್ಮ ಮನಸ್ಸಿಗೆ? ಸರ್, ಅದು ಮೊನ್ನೆ ಇಲ್ಲಿ ಇಂಗ್ಲಿಷ್ ಸ್ಕೂಲಿಗೆ ಹೋಗಿದ್ದೀನ್ರಿ, ಅಕ್ಷರ ಅಕಾಡೆಮಿ ಅಂತೇಳಿ ಲೋಕಾಪುರದೊಳಗ. ಅಲ್ಲಿ ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ಎಲ್ಲರೂ ದೊಡ್ಡವರು ತನಕ ಎಲ್ಲರೂ ಸಿಬ್ಬಂದಿ ಹಿಡ್ಕೊಂಡು ಎಲ್ಲರೂ ಇಂಗ್ಲಿಷ್ ಮಾತಾಡೋರೀ. ಅಲ್ಲಿ ಮಾತ್ರ ಕಣ್ಣಾಗ ನೀರು ಹೋದ ನೋಡ್ರಿ. ಈಗ ನೀವೆಲ್ಲ ಮಾತಾಡೋದು ನೋಡಿದ್ರೆ ನಾ ಯಾಕೆ ಸ್ಕೂಲಿಗೆ ಹೋಗಲಿಲ್ಲಪ್ಪ ಅನ್ನುವಂಥದ್ದು ಒಂದು ದುಃಖ ಆಗ್ಲಿಕ್ಕೈತಿ. ಇದನ್ನ ಶಿಕ್ಷಕರು ಮುಂದೆ ಸಹಿತ ಇದನ್ನ ಅಳಲು ತೊಡ್ಕೊಂಡು ಗುರುಗಳ ಹಾಕತ್ರಿ, ಆಗುದಿಲ್ಲ ಯಾಕ್ರಿ? ಯಾಕಂದ್ರೆ ನಾನು ಮನುಷ್ಯ ಅಲ್ಲ ಗುರುಗಳ. ಮನುಷ್ಯನಿಗೆ ವ್ಯತ್ಯ ಆಗ್ಬೇಕಲ್ರಿ. ಮನುಷ್ಯನಿಗೆ ವ್ಯತ್ಯ ಆಗ್ಲಾರ ಮರಕಾಗುದಿಲ್ರಿ. ಮತ್ತೆ ಎಷ್ಟು ಕಷ್ಟಗಳು ಬರ್ತಾವು, ನನ್ನ ಸುಖಕ್ಕೆ ಬರ್ತಾವ, ಮುಂದೆ ನನ್ನ ಕಲ್ಯಾಣಕ್ಕೆ ಬರ್ತಾವ ಅನ್ನೋಂಥದ್ದು ಒಂದು 100ಕ್ಕೆ 100 ವಿಶ್ವಾಸ ಆಗಿಬಿಟ್ಟಿ. ಬರೋಬ್ಬರಿ, ಈಗ ತಾವು ಏನು ಸಾಲಿ ಬಿಟ್ಟು ಕೃಷ್ಣ ಪಾರಿಜಾತ ನೋಡಿ ಅದರೊಳಗೆ ಆಸಕ್ತಿ ತಗೊಂಡು ಕಲಿತು ಏನು ಶುರು ಮಾಡಿದ್ರಿ ತಮ್ಮ ಕಲಾ ಸೇವೆ ಪ್ರಯಾಣ, ಆ ಟೈಮ್ನೊಳಗೆ ನೀವು ಯಾಕದ್ರೊಳಗೆ ಅಷ್ಟು ಆಸಕ್ತಿ ತಗೊಂಡ್ರಿ? ಮುಂದಿನ ಒಂದು ಭವಿಷ್ಯ ಏನದ ಅನ್ನುವಂಥದ್ದು? ಸರ್, ಮುಂದಿನ ವಿಚಾರ ನಾ ಮಾಡ್ಲಿಲ್ರಿ. ಒಟ್ಟು ಒಟ್ಟು ಮುಂದೆ ಹೋಗುದೊಂದು ತಲಿಯೊಳಗ್ರಿ. ನನಗೆ ನಮ್ಮೂರೊಳಗೆ ಒಂದು ಕಂಪನಿ ಐತಲ್ಲ, ಆ ಕಂಪನಿ ಸೈಡ್ ಹೊಡೆದು ಒಟ್ಟು ಮುಂದೆ ಹೋಗಬೇಕು, ಹೆಸರು ಗಳಿಸಬೇಕು ಅನ್ನೋಂತ ಒಂದು ಹುಚ್ಚ ಹವ್ಯಾಸ ರೀ ನಂದು. ಒಟ್ಟು ಹಿಂಗಾಗಿ ಅವ್ರನ್ನ ಅಲ್ಲೇ ಮನ್ಯಾಗ ಕುಂಡ್ರಿಸಿ ಒಟ್ಟು ತಿರುಗುತ್ತಿದ್ದನ್ರಿ, ಬಹಳ ತಿರುಗುತ್ತಿದ್ದನ್ರಿ ಆಟಕ್ಕೆ. ಒಟ್ಟು ನನಗೆ ಅಷ್ಟು ಪಗಾರ ಆದ್ರೂ ಸಾಕ್ರಿ, ನಾ ಹಂಗ ದುಡಿತಿದ್ದನ್ರಿ. ಎಲ್ಲಾ ಕಲಾವಿದರ ಪಗಾರ ಆದ್ರೆ ಮುಗಿದ್ ಹೋದ್ ಸರ್, ಅವ್ರ ಸಲುವಾಗಿ ನಾ ದುಡಿತಿದ್ದೆ. ಹಿಂಗಾಗಿ ಕಂಪನಿ ಉಳಿಸ್ಕೊಂಡು ಬಂದನ್ರಿ. ಏನ್ರಿ ರಗಡ್ ಕಷ್ಟ ಆಗುದ್ರಿ? ಕಷ್ಟ ಆದ್ರೂ ಅದನ್ನ ಸೈರಿಸ್ಕೊತಿದ್ದೀನಿ ಸರ್. ಬರೋಬ್ರಿ, ಏನ್ರಿ ಈಗ ನೀವು 5 ದಶಕಗಳ ಹಿಂದೆ ಏನು ಶುರು ಮಾಡಿದ್ರಿ, ಆ ಟೈಮ್ನೊಳಗೆ ಜನ ಬಹಳಷ್ಟು ಬರ್ತಾ ಇದ್ರು, ಪಾರಿಜಾತ ಅಂತಂದ ಕೂಡಲೇ ಬಹಳ ಆಸಕ್ತಿಯಿಂದ ಖುಷಿಯಿಂದ ಬರ್ತಾ ಇದ್ರು. ರಾತ್ರಿ ಬರ್ತಾನೆ ನೋಡ್ತಾರೆ ಬಹಳ. ಅವ್ರ ಕಲಾವಿದರು ನಮ್ಮ ಹತ್ರ ಬಂದ್ರಿ, ಪಾರಿಜಾತ ಅವ್ರ ಪೆಟ್ಟಿಗೆ ಹೊತ್ಕೊಂಡು ಅವ್ರು ಉದ್ದಾರ ಆಗ್ತೀವಿ ಅನ್ನೋಂತ ಜನ ಇತ್ತು ನೋಡ್ರಿ. ಅಷ್ಟೊಂದು ಭಾವಿಕ ಭಕ್ತಿ ಇತ್ತರಿ. ಮತ್ತ ಸ್ಟೇಜಿಗೆ ಆಯ್ರ ಹಾಕಕ್ ಬರ್ಬೇಕಾದ್ರೆ ಯಾರ್ಯಾರ ಕಾಲ್ ಬಿಡದಾವಲ್ಲ ಅಂತೇಳಿ ಜೀವ ಕೈ ಹಿಡ್ಕೊಂಡು ಬರ್ತಿದ್ರಿ. ಅಷ್ಟೊಂದು ಪ್ರೀತಿ ವಿಶ್ವಾಸ ರೀ. ಈಗಿನ ಪರಿಸ್ಥಿತಿ ಹೆಂಗದ ಅಂತೀರಿ? ಈಗ ಶ್ರೀಕೃಷ್ಣ ಪಾರಿಜಾತವನ್ನ ನೀವು ಅಭಿವೃದ್ಧಿ ಮಾಡಬೇಕು, ಜನರ ಮನಸ್ಸಿನೊಳಗೆ ಮತ್ತದನ್ನ ಕೂಡಿಸಬೇಕು, ಮುಂದಿನ ಪೀಳಿಗೆಗೆ ಒಯ್ಯಬೇಕದನ್ನ ಅನ್ನುವಂತಹ ಒಂದು ದೃಷ್ಟಿ ಒಳಗ ಈಗಿನ ಸನ್ನಿವೇಶ ಯಾವ ರೀತಿ ನಿಮಗೆ ಬೆಂಬಲ ಕೊಡತಾ ಇದೆ ಅನ್ನೋದು? ಐತಿ ಸರ್, ಬೆಂಬಲ ಐತಿ, ಜನ ಬೆಂಬಲ ಐತ್ರಿ. ಈಗಾದ್ರೂ ನನ್ನ ಕಾರ್ಯಕ್ರಮಗಳು ಆಗಿ ಹಾಕವ್ರಿ, ಪ್ರೀತಿಯಿಂದ ನನ್ನ ಆಟ ನೋಡತಾರ್ರಿ. ಏನ್ರಿ ಅವಾಗ ಎಷ್ಟು ಜನ ಕೂಡ್ತಿದ್ರು, ಈಗ ಅಷ್ಟೇ ಜನ ಕೂಡ್ತಾ ಇದ್ದಾರೆ. ಸ್ವಲ್ಪ ಪ್ರಮಾಣ ಕಡಿಮೆ ಐತ್ರಿ, ಯಾಕಂದ್ರೆ ಈಗಿನ ವಯಸ್ಸಿನ ಹುಡುಗರಿಗೆ ಪಾರಿಜಾತ ಅಂದ್ರೆ ಏನು ಗೊತ್ತಿಲ್ಲ ಸರ್. ಅವರಿಗೆ ಏನ್ ಮಾಡ್ಬೇಕು, ಅವರಿಗೆ ತಿಳಿಸಿ ಹೇಳ್ಬೇಕು? ಅವ್ರ ಪರಿವರ್ತನೆ ಆಗುವಂಗ್ ಹೇಳ್ತೇವ್ರಿ. ಅವ್ರೊಂದು ತಾಸು ಕೈ ಕಟ್ಕೊಂಡು ನಿಂತು ಹೋಗ್ಬೇಕಂತ ಬಂದಿರ್ತಾರಲ್ರಿ. ನಾವು ನೋಡ್ತೀವ್ರಿ ಸ್ಟೇಜ್ ಒಳಗೆ ಎತ್ತರಕ್ಕೆ ಇರ್ತೀವಲ್ಲ ಸರ್, ಯಾರು ಯಾವ ತೆರನಾಗಿ ಬಂದಾರ ಅನ್ನುವಂಥದ್ದು ನೋಡ್ತೀವ್ರಿ. ಯಾರ್ಯಾರಿಗೆ ಏನೇ ಬೇಕು ಅದನ್ನೆಲ್ಲ ಕೊಟ್ಟು ಬಿಡ್ತೀವ್ರಿ. ಅಧ್ಯಾತ್ಮ ಬೇಕಾದವ್ರಿಗೆ ಅಧ್ಯಾತ್ಮ ಕೊಡ್ತೀವ್ರಿ, ಹಾಸ್ಯ ಬೇಕಾದವ್ರಿಗೆ ಹಾಸ್ಯ ಮಾತಾಡ್ತೀವ್ರಿ, ಆ ಜನ ನೋಡ್ಕೊಂಡ ನಾವು ವ್ಯವಹಾರ ಮಾಡ್ತೀವಿ ಸರ್. ನಮ್ಮನ್ನ ಬಿಟ್ಟು ಹೋಗುವಂಗ ಯಾರನ್ನು ಮಾಡೋದಿಲ್ರಿ. ಆಕರ್ಷಣೆ ಮಾಡ್ಕೊಂಡು ಒಟ್ಟರೆ ಇಲ್ಲೇ ಕುಂತಿರ್ಬೇಕ್ರಿ. ಹಂಗ ಒಂದು ನಮ್ಮಲ್ಲಿ ಒಂದು ಕಲೆ ಐತಿ ಸರ್. ಜನರ ನಾಡಿ ಮಿಡಿತವನ್ನ ನೀವು ಕಂಡು ಹಿಡಿತೀವ್ರಿ, ಆಗಿಂದ ಗುರ್ತಾಗ್ಬಿಡ್ತದೆ ಸರ್. ಊರ್ ಹೋದ್ಕೂಡಲೇ ನಾವು ತಿಳ್ಕೊಂಡು ಬಿಡ್ತೀವ್ರಿ, ಈ ಊರೊಳಗೆ ಇದ ವ್ಯವಹಾರ ಆಕತಿ, ಇದನ್ನ ನಾವಿಲ್ಲಿ ಮಾತಾಡಬೇಕು ಅನ್ನುವಂತಹದ್ದು ಅರ್ಥ ಮಾಡ್ಕೊಂಡು ಬಿಡ್ತೀವಿ. ಯಾಕಂದ್ರೆ ಅಧ್ಯಾತ್ಮ ಕೇಳುವ ಅಲ್ಲಿ ಹುಡುಗಾಟಿಕೆ ಮಾಡಕ್ ಹತ್ತಿರ ಜನ ಕೇಳುದಿಲ್ಲ ಸರ್. ಏನ್ರಿ ಅಲ್ಲಿ ಅಧ್ಯಾತ್ಮನ ಮಾತಾಡಬೇಕ್ರಿ, ಎರಡೂ ಮಾತಾಡ್ತೀವ್ರಿ. ನಾವು ಅದನ್ನು ಮಾತಾಡಿ ನೋಡ್ತೀವ್ರಿ, ಇದನ್ನು ಮಾತಾಡಿ ನೋಡ್ತೀವ್ರಿ, ಎದಕ್ಕೆ ಜನರ ಪ್ರೀತಿ ಆಕಾರ ಅನ್ನುವಂಥದ್ದು ತಿಳ್ಕೊಂಡು ಅದನ್ನು ವ್ಯವಹಾರ ಮಾಡಕ್ ಹತ್ತಿ ಬಿಡ್ತೀವ್ರಿ. ಯಾಕಂತಂದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯರಾಗಿ ಹುಟ್ಟುವುದು ಬಹಳ ಕಷ್ಟ ಅದರಿ. ಮನುಷ್ಯರಾಗಿ ಹುಟ್ಟಿದ ನಂತರ ಮನುಷ್ಯರಂತೆ ಇರುತ್ತೀರ ಕಷ್ಟ ಐತ್ರಿ. ಏನ್ರಿ ಮನುಷ್ಯರಂತೆ ಇರಬೇಕಾದ್ರ ಬಹಳ ಕಷ್ಟ ಐತ್ರಿ. ಏನ್ರಿ ಯಾಕಂತಂದ್ರ 83,99,999 ಜೀವರಾಶಿಗಳಿಗೆ ವಿಶೇಷ ಜ್ಞಾನ ಇಲ್ರಿ. ವಿಶೇಷ ಜ್ಞಾನ ಮನುಷ್ಯನಿಗದ, ಮನುಷ್ಯನಿಗೆ ಜ್ಞಾನ ಅದ ಅಂತೇಳಿ ನರನಿದ್ದವ ನಾರಾಯಣ ಆಗಬೇಕಾಗಿದೆ. ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನ್ಗೊಂದು ಶ್ಲೋಕನ ಬೋಧ ಮಾಡಿದ್ವಿ ನೋಡ್ರಿ. ಬಹುಣೀ ಮೇ ವ್ಯತಿತಾಣಿ ಜನ್ಮಾಣಿ ತವಚಾರ್ಜುನ ತಾಣ್ಯಹಂ ವೇದ ಸರ್ವಾಣಿ ನತ್ತು ವ್ಯತ್ತಪರಂತಪ. ಅರ್ಜುನ ನಿನಗ ನನಗೆ ಹಿಂದೆ ಎಷ್ಟೋ ಜನ್ಮಗಳು ಕಳೆದು ಹೋಗ್ಯಾವ, ಆದ್ರೆ ಎಲ್ಲ ಜನ್ಮಗಳ ಅರು ನನಗದ, ಎಲ್ಲ ಜನ್ಮಗಳ ಮರು ನಿನಗದ. ಅರು ಇದ್ದ ಸಲುವಾಗಿ ನಾನು ಪರಮಾತ್ಮ, ಮರು ಇದ್ದ ಸಲುವಾಗಿ ನೀನು ಮನುಷ್ಯ. ಅಂದ್ರೆ ನಿನ್ನ ನನ್ನ ವ್ಯತ್ಯಾಸ ಇಷ್ಟದಪ್ಪ ಅಂತ ಭಗವಂತ ಅರ್ಜುನ್ ನಿಮಿತ್ತಿ ಮಾಡಿಕೊಂಡು ಹೇಳಿದ. ಯುಗಗಳು 21, ಆದಿ ಅನಾದಿ ಅನಂತ ಅರ್ಬುತ ಅಂಡಜ ತಂಡಜ ತಾರಜ ಭಿನ್ನಜ ಭಿನ್ನಾಯುಕ್ತ ಅಯುಕ್ತ ಅಮದಾಯುಕ್ತ ಮಾನ್ಯರ್ನ ಮಾನ್ಯಾಯರ್ನ ವಿಶ್ವಾಸು ವಿಶ್ವಾವಸು ಸಾಲಂಕೃತ ಕೃತ ತ್ರತ ದ್ವಾಪಾರ ಕಲಿಯುಗ. ಹೀಗೆ 21 ಯುಗಗಳು ರೂಢಿಯಲ್ಲಿ ಬಂದ ಯುಗಗಳು 4. 21 ಯುಗಗಳ ರೂಢಿಯಲ್ಲಿ ಬರಲಿಲ್ಲರಿ. ಈಗ ನೋಡ್ರಿ ತಮ್ಮ ಕಲಾಸೇವೆ ಪ್ರಯಾಣ ಬಹಳ ದೊಡ್ಡದು. ಒಂದು ಶ್ರೀಕೃಷ್ಣ ಪಾರಿಜಾತ ಅನ್ನುವಂತಹ ಒಂದು ಕಲಾ ಪ್ರಕಾರ ಏನದ, ಅದನ್ನ ಉಳಿಸಿ ಬೆಳೆಸುವಲ್ಲಿ ಬಹಳಷ್ಟು ತಾವು ತಮ್ಮ ಜೀವನವನ್ನೇ ಮುಡಿಪಾಗಿಟ್ರಿ. ಪರಿಶ್ರಮ ಇನ್ನೂ ಐತ್ರಿ ಸರ್, ಪರಿಶ್ರಮ ಇನ್ನೂ ಮುಗಿಸಿಲ್ಲ. ನೀವೇನ ಪರಿಶ್ರಮ ಇನ್ನೂ ಅದ, ಇನ್ನೂ ಬಹಳ ಅದ್ರಿ, ಮಾಡುವಂತ ಕೆಲಸನು ಬಹಳ ಅದ್ರಿ, ಹೋಗ್ಕೊಡದ ಮಾಡಿ ಮುಗಿಸಬೇಕಾಗಿತ್ರಿ. ಇಲ್ಲಿ ತನಕ ನಿಮಗೆ ಈ ಒಂದು ಕ್ಷೇತ್ರದೊಳಗೆ ಏನು ತಾವು ದುಡಿದಿದ್ದೀರಿ, ಜನರು ಸಾಕಷ್ಟು ಗೌರವ ನೀಡಿದ್ದಾರೆ ಅಂತೇಳಿ ಅನಿಸ್ತದೆ ತಮಗೆ? ಸಹಕಾರ ಜನರು ಎಲ್ಲರೂ ಮೊದಲಿನಿಂದ ಕೊಡ್ತಿದ್ರಿ ಸರ್. ನನಗೆ ನಮ್ಮೂರೊಳಗೆ ಯಾರ ನಾನು ಪ್ರೋಗ್ರಾಮ್ ಹೇಳಕ್ ಬಂದ್ರೆ ಯಾರು ಕರ್ಕೊಂಡು ಹೋಗಿ ಅವ್ರ ನಾಷ್ಟ ಮಾಡಿಸಿದ್ರು, ಯಾರು ಚಹಾ ಕುಡಿಸಿದ್ರು ಅನ್ನುವಂಥದ್ದು ಗೊತ್ತಾಕಿದ್ದಿಲ್ಲ. ಅಷ್ಟೊಂದು ನಮ್ಮ ಮೇಲೆ ಜನರ ಪ್ರೀತಿ ವಿಶ್ವಾಸರೇ. ಏನ್ರಿ ಆಟ ಹೇಳಕ ಬಂದವ್ರು ಅಷ್ಟು ಪ್ರೀತಿಯಿಂದ ಕಾಣ್ತಿದ್ರಿ ನಮ್ಮೂರು ಜನ. ಏನ್ರಿ ಮತ್ತ ಎಡರ ತೊಡರುಗಳು ಬಹಳ ಸರ್, ಚಲೋ ಕೆಲಸಕ್ಕೆ ಬಹಳ ಕಷ್ಟಗಳು ಬರ್ತಾವ್ರಿ. ಏನ್ರಿ ಬಹಳ ನಾ ಅನುಭವಿಸಿನಲ್ರಿ. ಒಮ್ಮೆಮ್ಮೆ ನನಗೆ ಹೋಗಕ್ ಬಸ್ ಚಾರ್ಜ್ ಇಲ್ಲ ನೋಡ್ರಿ, ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಬಸ್ ಚಾರ್ಜ್ ಸಹಿತ ಇಲ್ರಿ, ಹಿಂಗ್ ಕೊಡ್ತಿದ್ರು ನಮ್ಮ ಊರಾಗ ಕೊಡ್ತಿದ್ರು, ಇಸ್ಕೊಂಡು ಹೋಗ್ತಿದ್ದೀನಿ ಮಾಡ್ತಿದ್ದೀನಿ ಸರ್. ಆದ್ರೆ 2010 ಸ್ವಾತಂತ್ರ್ಯ ಉತ್ಸವ ಪ್ರಶಸ್ತಿ ಕೊಟ್ಟಿರ್ತಾರೆ ಗವರ್ಮೆಂಟ್. ಆ ನಂತರ 2012 ಸ್ವಾತಂತ್ರ್ಯೋತ್ಸವ 10 ಯಕ್ಷಗಾನ ಬಯಲಾಟ ಅಕಾಡೆಮಿ ಪ್ರಶಸ್ತಿನೂ ಕೊಟ್ಟರೆ, ಈ ಸಲ ಈ ರಾಜ್ಯೋತ್ಸವ ಪ್ರಶಸ್ತಿ. ಮುದುಕವಿಯವರ ಈಗ ತಾವು ಈ ಕಲಾಸೇವೆಯ ಸಂದರ್ಭದೊಳಗೆ ಆಕಾಶವಾಣಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿರಬಹುದಲ್ಲ? ಹಾ, ಪ್ರದರ್ಶನ ಆಗ್ಯಾವ ಊರುಗಳು. ಯಾಕಂತಂದ್ರೆ 1978 ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ನನ್ನ ಕಾರ್ಯಕ್ರಮ ಆಗಿತ್ತು. ತದನಂತರ ಗಾಂಧಿ ಭವನ ರೀ ಯೂನಿವರ್ಸಿಟಿ ಒಳಗ್ರಿ, ಧಾರವಾಡ ಯೂನಿವರ್ಸಿಟಿ ಒಳಗೆ ನನ್ನ ಕಾರ್ಯಕ್ರಮ ಆಗಿತ್ತು. ಅದನ್ನ ನೋಡಿಕೊಂಡು ಬಯಲು ನಾಟ್ಯ ಗೃಹದ ಆಕಾಶವಾಣಿ ಅವ್ರಿ ಅಲ್ಲೊಂದು ಮೊದಲು ನನ್ನ ಕಾರ್ಯಕ್ರಮ ಏರ್ಪಡಿಸಿದ್ರಿ. ತದನಂತರ 85 ಎಕ್ಸಾಮ್ ಬರದನ್ರಿ, ಅದು ಪಾಸ್ ಆಯ್ತು. ನಂತರ 95 ಒಂದು ಎಕ್ಸಾಮ್ ಬರೆಸಿದ್ರಿ, ಅದು ಪಾಸ್ ಆಯ್ತು. ನಿರಂತರವಾಗಿ ರೀ ಒಂದು 8 ನನ್ನ ಪಾರಿಜಾತ್ರಿ ಒಟ್ಟ ಮ್ಯಾಗಿಂದ ಮ್ಯಾಗ ಇದನ್ನು ಮಾಡತ್ತಿದ್ರು ಸರ್, ರೆಕಾರ್ಡ್ ಮಾಡತ್ತಿದ್ರಿ. ಯಾಕಂದ್ರೆ 101 ಕೌರ ಅವ್ರು ಹೇಳ ಅವ್ರು ಸಿಗುದಲ್ ಬಾರಪ್ಪ ಅಣ್ಣವ್ರಿ, ನನಗೆ ಕೃಷ್ಣ ವಂಶಾವಳಿ ಅವರು ಸಿಗುದಲ್ ಬಾರಪ್ಪ ಏನೋ ಒಬ್ಬೋದೆ ಅಂತ ಹಿಂಗ ಪ್ರೀತಿಯಿಂದ ಕರೆದು ನಾನು ರೆಕಾರ್ಡ್ ಮಾಡ್ತಿದ್ರು ಗುರುಗಳ, ಪದೇ ಪದೇ ಮಾಡ್ತಿದ್ರಿ. ಯಾಕಂದ್ರೆ ಆಕಾಶವಾಣಿಗೆ ಇದ್ದಷ್ಟು ಡಿಮಾಂಡ್ ಮೊದಲು ಎದಕ್ಕೂ ಇದ್ದಿದ್ದಿಲ್ಲ ಸರ್. ಏನ್ರಿ ಆಕಾಶವಾಣಿ ಅಂದ್ರೆ ನಾವು ನಮ್ಮ ದೃಷ್ಟಿಯೊಳಗ ರೇಡಿಯೋ ಅಂತ ದೇವ್ರ ಅಂತ ತಿಳ್ಕೊಂಡಿರ್ತೀವಿ. ನಮ್ಮ ಊರೊಳಗ್ರಿ ಅಪ್ಪಾಲಾಲ ಜಮಖಂಡಿ ಅವ್ರ ಪಾರಿಜಾತ ಹಚ್ಚಂದ್ರೆ ಒಂದೇ ಒಂದ್ರಿ ಪಂಚಾಯತ್ ಒಂದು ರೇಡಿಯೋ ಇರ್ತದೆ ಸರ್, ಅದೊಂದು ದೊಡ್ಡ ಸೌಂಡ್ ಹೊರಗೆ ಕಟ್ಟಿರ್ತಿದ್ರು. ಆ ಸೌಂಡಿಗೆ ಜನ ನೋಡಾಕ ಕೇಳಾಕ ಕುಂತ್ರು ಒಂದು ನೋಡಾಕ ಕೂಡಿದ್ರೆ ಜನ ಕೂಡ್ತಿತ್ತು ನೋಡ್ರಿ. ಅಷ್ಟೊಂದು ಭಕ್ತಿಯಿಂದ ಅಪ್ಪಾಲಾಲ್ ನಾಟ ಕೇಳ್ತಿರ್ತಾರೆ ನಮ್ಮಲ್ಲಿ. ನಾವಾದ್ರೂ ಅಪ್ಪಾಲಾಲ್ ನಾಟ ಹುಚ್ಚಿದ್ದು ನೋಡಿ, ಹುಬಳಿ ದಾಟಿ ಹೋಗವ್ರಿ ನೋಡಾಕ, ಎಲೆವಾಳಾದ್ರು ಇರ್ತಿದ್ರು ಆಟಗಳವನು, ಅಲ್ಲೆಲ್ಲ ಕಾರ್ಯಕ್ರಮ ನೋಡಕ್ ಹೋಗಿದ್ದನ್ರಿ. ನೋಡಿ ನೋಡಿ ನೋಡಿ ನೋಡಿ ಪರಿವರ್ತನೆ ಮಾಡ್ಕೊಂಡು ನಂದ ನಾನ ಸುದ್ದು ಮಾಡ್ಕೊಂಡ್ರಿ. ಮುಂದೆ ಆಕಾಶವಾಣಿಗಂತಿ ನಿಲಯದ ಕಲಾವಿದರಾದಂಗ ಆಗಿಬಿಟ್ಟಿವ್ರ ಎಲ್ಲಾ ಆಫೀಸರ್ ಸರ್ಟ್ರು ಪರಿಚಯ ರೀ, ಎಲ್ಲರೂ ಪ್ರೀತಿ ಮಾಡವ್ರ ರೀ. ಹಿಂಗಾಗಿ ನಮಗೆ ಆಕಾಶವಾಣಿ ಬಹಳ ಹತ್ತಿರ ಆಗಿಬಿಡ್ತು ಊರುಗಳ. ತಮ್ಮ ಅನುಭವ ದೊಡ್ಡದು, ಸಾಧನೆ ದೊಡ್ಡದು, ಪರಿಶ್ರಮ ದೊಡ್ಡದು, ಮತ್ತ ಈ ಜನಪದ ಕಲೆಯ ಬಗ್ಗೆ ಏನು ಕಾಳಜಿ ಅದಲ್ಲ, ಕಳಕಳಿ, ಅದು ಬಹಳ ದೊಡ್ಡದು. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರ ತಮ್ಮ ನಂಬರ್ ಕೊಡ್ತೀರಿ? ಹಾ ಕೊಡ್ತಾನಲ್ಲ ಸರ್, ಹೇಳಿ. 9901483799. ಆತ್ಮೀಯರೇ, ಮುದುಕವಿಯವರ ನಂಬರ್ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9901431979. ಒಳ್ಳೇದು ಮಲ್ಲಿಕಾರ್ಜುನ್ ಮುದುಕವಿಯವರೇ, ಇಲ್ಲಿ ತನಕ ತಾವು ತಮ್ಮ ಜನಪದ ಕಲಾ ಸೇವೆಯ 5 ದಶಕಗಳ ಅನುಭವಗಳನ್ನ ನಮ್ಮ ಎಲ್ಲ ನಾಡಿನ ಶ್ರೋತೃ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗ ಧನ್ಯವಾದಗಳು. ತುಂಬ ಹೃದಯ ಧನ್ಯವಾದಗಳು ಊರುಗಳ. ಮತ್ತೊಮ್ಮೆ ತಮಗೆ ತುಂಬ ಹೃದಯದ ಅಭಿನಂದನೆಗಳು, ನಮ್ಮ ಆಕಾಶವಾಣಿಯ ಪರವಾಗಿ ಮತ್ತು ನಮ್ಮ ಎಲ್ಲ ಕೇಳುಗರ ಪರವಾಗಿ ನಮಸ್ಕಾರ. ಆಕಾಶವಾಣಿ ಸಿಬ್ಬಂದಿಯವರೆಲ್ಲರೂ ವಂದನೆ ಅಭಿನಂದನೆಗಳು ಅರ್ಪಿಸ್ತಾ ಇದ್ದೇನೆ ಸರ್. ಇದುವರೆಗೆ ಪ್ರಸಕ್ತ ಸಾಲಿನಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯ ಶ್ರೀಕೃಷ್ಣ ಪಾರಿಜಾತ ಕಲಾವಿದರಾದ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ದಾದನಟ್ಟಿಯ ಮಲ್ಲಿಕಾರ್ಜುನ್ ಮುದಕವಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ನೆರವು ರೇವಣಸಿದ್ಧ ಎಸ್ ಚಾಂದ್ ಕವಠೆ, ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಈಗ ಕೇಳಿ ಮೈನುದ್ದೀನ್ ಎಂ ನಿಲಂಗಿ ಮತ್ತು ಸಂಗಡಿಗರಿಂದ ತತ್ವಪದ. ಮಾಡ್ಯಾರ ಅಡಗಿ ಅಣಗಿಲ್ಲ ಗಡಗಿ. ಇದುವರೆಗೆ ಮೈನುದ್ದೀನ್ ಎಂ ನಿಲಂಗಿ ಮತ್ತು ಸಂಗಡಿಗರಿಂದ ತತ್ವಪದ ಕೇಳಿದ್ರಿ. ಈಗ ಇನ್ನೊಮ್ಮೆ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು ಕೇವಲ 10%.